ನಡೆ ನಡೆ ಸರಿಯಾಗಿ ಅತ್ತಿಗೆ ನೀ ಅತ್ತಿಗೆ ನೆಲವ ನೋಡುತ್ತಾ ತಲೆಯ ಬಾಗಿಸಿ ನೆಲವ ನೋಡುತ್ತಾ ತಲೆಯ ಬಾಗಿಸಿ ಮೆಣಸಿನಕಾಯಿ ಅತ್ತಿಗೆ ಅಯ್ಯ ಉರಿ ಮೆಣಸಿನಕಾಯಿ ಅತ್ತಿಗೆ ನೀನು ದರ್ಪವನ್ನು ಕಟ್ಟಿದಮ್ಮ ಮೂಲೆಗೆ ತಾಯ ಮರೆಯಬೇಕು ಮಕ್ಕಳು ಚಿಕ್ಕ ತಾಯ ಅಕ್ಕರೆಯ ಮಡಿಲುಳು ಹೆತ್ತ ತಾಯ ಮರೆಯಬೇಕು ಮಕ್ಕಳು ಚಿಕ್ಕ ತಾಯ ಅಕ್ಕರೆಯ ಮಡಿಲುಳು ಹೊತ್ತ ಮನೆಗೂ ತವರು ಮನೆಗೂ ಹೊತ್ತು ಹೆಣ್ಣು ನೀ ತರಲೇಬೇಕು ಕೀರ್ತಿಯನ್ನು ಗೃಹಿಣಿಯಾಗಿ ನೀ ಸದೃಹಿಣಿಯಾಗಿ ನೀ ನಡೆ ನಡೆ ಸರಿಯಾಗಿ ಅತ್ತಿಗೆ ನೀ ಅತ್ತಿಗೆ ನೆಲವ ನೋಡುತ್ತಾ ತಲೆಯ ಬಾಗಿಸಿ ನೆಲವ ನೋಡುತ್ತಾ ತಲೆಯ ಬಾಗಿಸಿ ಮೆಣಸಿನಕಾಯಿ ಅತ್ತಿಗೆ ಓಹಯ್ಯ ಉರಿ ಮೆಣಸಿನಕಾಯಿ ಅತ್ತಿಗೆ